ಚಿಂತನೆ ಮಾಡಬೇಕು, ಉಹಿಸ್ಲಿಕ್ಕಾಗಲ್ಲ. ನೀವು ಒಂದು ಬದಿಯಲ್ಲಿ ಎಲ್ಲ ಮಾಡ್ತಾ ಇದ್ದು ಇದನ್ನು ನೀವು ಮಿಸ್ ಮಾಡಿದರೆ ಅದು ಸೇಮ್ ಇರುಗುಳಿದಿತ್ತೆ. ಪಾಪ್ಯುಲೇಷನ್ ವಿಲ್ ನೆವರ್ ಕಂಟ್ರೋಲ್. ಸಂತಾನಹರಣ ಬಹಳ ಇಂಪಾರ್ಟೆಂಟ್, ಸಂತಾನ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಮತ್ತು ಈ ಬೀದಿ ನಾಯಿ ಕಚ್ಚಿದ್ರೆ ನಾವು ಏನು ಆ್ಯಕ್ಚುಲಿ ಭಯದಿಂದ ಓಡೋದಲ್ಲ, ಮತ್ತು ನೀವು ನಾಯಿಗಳೊಟ್ಟಿಗೆ ಬಿಹೇವ್ ಮಾಡಲಿಕ್ಕೂ ನಿಮಗೆ ಗೊತ್ತಿರಬೇಕು. ನೀವು ಕಣ್ಣು ನಾಯಿ ನಿಮ್ಮನ್ನು ನೋಡ್ತಾ ಉಂಟು, ನೀವು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ನೋಡಿದರೆ ಅದು ನೀವು ಕಂಪಿಟೇಟರ್ ಅಂತ ಅನಿಸುತ್ತೆ. ಓ ನನಗೆ ಕಂಪಿಟೇಟರ್, ನನಗೆ ಸವಾಲಾಗಿ ನಿಂತಿದ್ದಾನೆ, ಅದಕ್ಕೆ ಕತ್ತಲಿಕ್ಕೆ ಬರಲಿಕ್ಕೆ ಶುರು ಮಾಡುತ್ತೆ. ಮತ್ತು ಕೆಲವರು ಕಲ್ಲು ಹಾಕ್ತಾರೆ, ಅದು ಮಹಾ ಕೆಟ್ಟದ್ದು. ಕೆಲವರು ಬೈಕಲ್ಲಿ ಹೋಗ್ಬಿಟ್ಟು ಅದನ್ನು ತಮಾಷೆ ಮಾಡೋದು ನಾಯಿಗೆ, ಹಾರ್ನ್ ಹಾಕಿಬಿಟ್ಟು ಅದನ್ನು ರೇಗಿಸೋದು ಸಿ. ಅದರಿಂದಾಗಿ ಅದಕ್ಕೆ ಅದಕ್ಕೆ ಯಾರೇ ಹೋದ್ರು ರೇಗಿಸದಂತ ಕಾಣುತ್ತೆ. ಅದು ಹ್ಯಾಬಿಚುವಲ್ ಅಲ್ಲ, ಒಬ್ರು ಯಾರೋ ಮಾಡಿದ್ರು ಅಂತ ಎಲ್ಲರಿಗೂ ಅದು ಅಟ್ಟಿಸ್ಕೊಂಡು ಹೋಗುತ್ತೆ. ಹಸುಬ್ರಿಗೆ ಅದಕ್ಕೆ ಮಕ್ಳಿಗೆ ಯಾವಾಗಲೂ ಏನು ಹೇಳಬೇಕಂತ ಹೇಳಿದ್ರೆ ನಾಯಿಗೆ ತಮಾಷೆ ಮಾಡಬೇಡಿ, ಚುಡಾಯಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕಿವಿ ಬಾಲ ಎಳೆಯೋದು ಇದೆಲ್ಲ ಮಾಡ್ತಾರೆ, ಅದು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಾಯಿ ಹತ್ತಿರ ಬಂದರೆ ನಿಲ್ಲಬೇಕು, ಮತ್ತು ಮುಖ ತಿರ್ಸ್ಬೇಕು, ಅದು ಕಣ್ಣಿನ ಕಣ್ಣಿಟ್ಟು ದೃಷ್ಟಿ ಇತ್ತು ನೋಡಬೇಡಿ, ಹೊಡಿಬೇಡಿ, ಸೈಕಲ್ ಹರ್ನಾಸಿ ಚುಡಾಯಿಸ್ಬೇಡಿ, ನಾಯಿ ತಿನ್ನುವಾಗಲೂ ಹತ್ತಿರ ಹೋಗಬೇಡಿ. ಕಚ್ಚಿದರೆ ನಾನು ಈಗ ಹೇಳಿದೆ ನಿಮ್ಗೆ ಏನೇನು ಮಾಡಬೇಕಂತ. ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಇದೆ, ಯಾಕಂದರೆ ಬೀದಿ ನಾಯಿ ಕಚ್ಚಿದ ಕಾರಣ ಈ ಎಲ್ಲ ಮೆಥಡ್ಸ್ ಫಾಲೋ ಮಾಡಿಬಿಟ್ಟು ಡಾಕ್ಟರ್ ತೋರಿಸಿ ಅದೆಲ್ಲ ಫಾಲೋ ಮಾಡಿ ಆಮೇಲೆ ಏನು ಮಾಡಬೇಕಂತ, ಸ್ಥಳೀಯ ಒಂದು ಮುನ್ಸಿಪಾಲಿಟಿ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿ ಅಥವಾ ಎನ್ ಜಿ ಓಸ್ ಇರ್ತವೆ ಫೀಡಿಂಗ್ ಮಾಡೋದು, ಅವ್ರಿಗೆ ಒಂದು ತಿಳಿಸಿಬಿಡಬೇಕು ಈ ಕಡೆಯಲ್ಲೆಲ್ಲ ನಾಯಿ ಜಾಸ್ತಿ ಇದೆ, ಅದನ್ನೆಲ್ಲ ಸ್ವಲ್ಪ ನಿರ್ಮೂಲನೆ ಮಾಡಿ ಅಥವಾ ಸೂಕ್ತ ಕ್ರಮ ಕೈಗೊಳ್ಳಿ ಅಥವಾ ಲಸಿಕೆಯನ್ನೆಲ್ಲ ಕೊಡಬೇಕಂತ ಕಾರ್ಯಕ್ರಮ ನಿರೂಪಣೆ ಮಾಡಿ. ಎಷ್ಟೋ ಜನ ಎಷ್ಟೋ ಹೇಗೆಗೋ ಖರ್ಚಾಗುತ್ತೆ ಅಲ್ವಾ ನಮ್ಮ ದೇಶದಲ್ಲಿ. ಅದನ್ನೊಂದು ಇಟ್ ಇಸ್ ಎ ಸಿಂಪಲ್ ಟೆಕ್ನಿಕ್ ವೇರ್ ಆಲ್ ಕ್ಯಾನ್ ಬಿ ವ್ಯಾಕ್ಸಿನೇಟೆಡ್. ದೇರ್ ಆರ್ ಮೆನಿ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ ಮತ್ತು ಬ್ರಿಟನ್, ಅಲ್ಲಿ ಎಲ್ಲ ಇಟ್ ಈಸ್ ರೇಬಿಸ್ ಫ್ರೀ. ಈಗ ಜಾತಿ ನಾಯಿಗಳು ಅಥವಾ ನಾವು ಏನು ಕರಿತೇವೆ ಬ್ರೀಡ್ ನಾಯಿಗಳು, ಬ್ರೀಡ್ ಡಾಗ್ಗಳು ಅಂತ, ಇವಕ್ಕೆ ಆಹಾರ ಆಗಲಿ ಲಸಿಕೆಗಳಾಗಲಿ ಎಲ್ಲ ಉಳಿದ ನಾಯಿಗಳಂತೆ ಅದೇ ರೀತಿಯದ್ದ ಹೇಗೆ? ನೀವು ಹೇಳೋದು ಸಾಕಾಣಿಕಾ ಪದ್ಧತಿಯಲ್ಲಿ ಈಗ ಲಾರ್ಜ್ ಬ್ರೀಡ್ಸ್, ಆವಾಗಲೇ ಹೇಳಿದ್ದೆ ಬೇರೆ ಬೇರೆ ಥರದ ಬ್ರೀಡ್ಸ್ ಇರುತ್ತೆ. ಆದ ಕಾರಣ ಈಗ ಚಿಕ್ಕ ನಾಯಿ ಮರಿಗಳಿಗೆ ಅದರ ಕ್ವಾಂಟಿಟಿ ಆಫ್ ಫುಡ್ ವೇರಿ ಆಗ್ತಾ ಹೋಗುತ್ತೆ, ಮತ್ತು ಸಾಕಾಣಿಕೆ ಪದ್ಧತಿಗಳು ಸ್ವಲ್ಪ ಮಟ್ಟಿಗೆ ವೇರಿ ಆಗುತ್ತೆ, ಅದರ ಪ್ರಮಾಣಗಳು ವ್ಯತ್ಯಾಸ ಆಗುತ್ತೆ. ಎರಡನೇದಾಗಿ ಅದರ ಬುದ್ಧಿಯೂ ಒಂದೇ ಥರ. ಈಗ ಚಿಕ್ಕ ಟಾಯ್ ಬ್ರೀಡ್ಸ್ ಇರುತ್ತೆ, ಅದು ಒಂಥರ ಪೆಟ್ ಡಾಗ್ಸ್, ಅಂದರೆ ಸುಮ್ಮನೆ ಆಟ ಆಡಿಕೊಂಡು ಮುದ್ದು ಮಾಡಲಿಕ್ಕೆ. ಆದರೆ ವಾಚ್ ಡಾಗ್ಸ್ ಅಂತಿದೆ, ಈಗ ಜರ್ಮನ್ ಶೆಪರ್ಡ್ ಅದೆಲ್ಲ, ಅಥವಾ ಡೋಬರ್ಮ್ಯಾನ್, ಅಥವಾ ಲ್ಯಾಬ್ರಡಾರ್. ಲ್ಯಾಬ್ರಡಾರಲ್ಲಿ ಈಗ ಪೊಲೀಸ್ ಡಿಟೆಕ್ಷನಲ್ಲಿ ಸ್ಕ್ವಾಡಲ್ಲೆಲ್ಲ ಅದನ್ನು ಉಪಯೋಗಿಸ್ತಾರೆ. ಈಗ ಬಾಂಬ್ ಬ್ಲಾಸ್ಟ್ ಆಗುವಲ್ಲಿ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ವಿಮಾನ ನಿಲ್ದಾಣದಲ್ಲಿ ಅದನ್ನು ಕ್ರೈಮ್ ಜಾಗದಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಬರ್ತಾನಂಥ ಅದು ಕೂಡಲೇ ಭದ್ರತೆ ನಾವು ಕೈಗೊಳ್ಬೇಕಾಗತ್ತೆ. ಅದು ಭದ್ರತೆಗೆ ಶಾನಗಳು ಬೇಕೇ ಬೇಕು, ಯಾಕಂದ್ರೆ ಐಡೆಂಟಿಫೈ ಮಾಡಬೇಕಲ್ಲ. ಸೊ ಈ ಥರ ಅದನ್ನು ಉಪಯೋಗಿಸ್ತೀವಿ ನಾವು. ತಳಿಗಳಲ್ಲಿ ನೀವು ಈಗ ಹೇಳಿ ಬೇರೆ ಬೇರೆ ತಳಿಗಳಲ್ಲಿ ಈಗ ಬೇರೆ ಬೇರೆ ಥರದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇದೆ. ಮತ್ತು ಒಳ್ಳೆ ನಾಯಿ ಸಾಕುವಾಗ ನಾವು ಹೆಚ್ಚಾಗಿ ಫೀಡನ್ನೇ ಉಪಯೋಗಿಸ್ತೇವೆ. ನಾಯಿ ಕೊಡತಕ್ಕಂಥ ರೆಗ್ಯುಲರ್ ರಾಯಲ್ ಕ್ಯಾನಿನ್ನು ಇಲ್ಲ ಬೇರೆ ಬೇರೆ ಪೆಡಿಗರಿ ಫೀಡನ್ನು ಉಪಯೋಗಿಸ್ತೇವೆ. ನಾವು ಮನೆ ನಾಯಿಯಲ್ಲಿ ನಾವು ಅದರಲ್ಲಿ ಅಂತ ನಾಯಿ ಸಾಕುವ ಹಾಗೆ ಮಾಡಿ, ಈಗ ನಾನು ಕೂಡ ಸಾಕುವಾಗ ನಮ್ಮ ನಾಯಿಗೆ ಐ ಯೂಸ್ ರೆಗ್ಯುಲರ್ ಫೀಡ್, ಅದಕ್ಕೆ ಬೇಕಾದಂಥ ಸೂಕ್ತ ಆಹಾರ ಬ್ಯಾಲೆನ್ಸ್. ಇಲ್ಲ ಮನೆಯಲ್ಲಿ ಮಾಡಿದ್ದು ಆಹಾರ ಬೇತೇರೆ ನಾಯಿಗಳಿಗೆ ಅದನ್ನು ಕೊಡ್ಬೋದು, ಇದನ್ನು ಕೊಡು, ಇಟ್ಸ್ ಆಪ್ಷನಲ್. ಹಾಗೇನೇ ಮಾಡಬೇಕು ಅಂತೇನಿಲ್ಲ, ಅದು ಈಸಿ ಆಗುತ್ತೆ. ಮತ್ತು ಅದರಲ್ಲಿ ರೋಗ ಬ್ಯಾಲೆನ್ಸ್ ಫುಡ್ ಆಗಿರುತ್ತೆ. ಇವಾಗ ಸಾಮಾನ್ಯ ನೋಡಿದರೆ ನಮ್ಮ ಬೀದಿ ನಾಯಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ 100%. ನೋಡಿ ಇಂಡಿಯನ್ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಂತ ಅದಕ್ಕೆ ಲಸಿಕೆಗಳು ಕೊಡದೆ ಇರುವವರು ಇದ್ದಾರೆ, ಅವರಿಗೆ ಅಂತ ಹೇಳ್ತೀರಿ ನೀವು? ಅಲ್ಲ, ಲಸಿಕೆ ಕೊಡದೇ ಇರೋದು ಬಹಳ ಅದು ಸರಿಯಾದ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ನಮಗೆ ಆಗಲೇ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಎಷ್ಟೆಷ್ಟು ಒಬ್ಬೊಬ್ಬರಲ್ಲಿ ಒಂದೊಂದು ಎಲ್ಲಿದೆ ಅಂತ ನಾವು ಯಾರು ಸ್ಟಡಿ ಮಾಡಲಿಕ್ಕೂ ಆಗಲ್ಲ, ಆಗಿಲ್ಲ. ಆದ ಕಾರಣ ನಾವು ವಿ ಶುಡ್ ಗೋ ಇನ್ ಟು ಪ್ರಿಕಾಷನರಿ ವೇ. ಎಲ್ಲರೂ ಅದು ಅದನ್ನು ತಗೊಳ್ಳೇಬೇಕಾಗ್ತದೆ. ಲಸಿಕೆ ತಗೊಳ್ಳದೆ ನೀವು ಏನೂ ಮಾಡಲಿ ಬಾಲಿ ಕಷ್ಟ. ಹಾಗಿದ್ರೆ ಲಸಿಕೆ ಕೊಟ್ಟರೆ ರೇಬಿಸ್ ಬರುವುದೇ ಇಲ್ಲ ಅಂತ ಹೇಗೆ, ಇದರ ಅರ್ಥ ಏನಿದು? ಲಸಿಕೆ ಕೊಡ್ತಾ ಇದ್ದರೂ ಕೂಡ ಕೊಡ್ತಾ ಇರ್ತಾರೆ, ಪ್ರಮಾಣ ಬಹಳ ಕಡಿಮೆ, ಅದರಿಂದ ಹಬ್ಬಂತ ನೀವು, ಯಾಕಂದರೆ ಯು ಆರ್ ಫಾಲೋಯಿಂಗ್ ಸರ್ಟನ್ ವ್ಯಾಕ್ಸಿನೇಷನ್ ಪ್ರೊಸೀಜರ್. ಆದರೆ ನಾವು ಅದಕ್ಕೆ ಹೇಳೋದು, ಅದು ಕೊಡ್ತಾ ಇದ್ದರೆ ರೇಬಿಸ್ ಬರುವ ಸಂಭವ ಭಾಳ ಕಡಿಮೆ, ರೆಗ್ಯುಲರಾಗಿ ಕೊಡ್ತಾ ಇದ್ದರೆ ಭಾಳ ಕಡಿಮೆ. ಆದರೆ ಇಮ್ಯೂನ್ ಸ್ಟೇಟಸ್ ಗೊತ್ತಿಲ್ಲದ ಕಾರಣ ಪೂರ್ತಿಯಾಗಿ ನಾವು ಅಡ್ವೈಸ್ ಮಾಡುವಾಗ ಆವಾಗ ನಿಮ್ಗೆ ಹೇಳಿದೆ ಸೊನ್ನೆ ಇದೆಲ್ಲ ಕ್ರಮದಲ್ಲಿ ನೀವು ಸೊನ್ನೆ ನಾಲ್ಕು ಏಳು ಅದರಲ್ಲೆಲ್ಲ ಅದೇ ಪ್ರಕಾರ ಕೊಡಬೇಕು. 15 ದಿವಸದೊಳಗೆ 2 ಇಂಜೆಕ್ಷನ್ ಆಗಿರುತ್ತೆ, ಮತ್ತೆ ಇಂಜೆಕ್ಷನ್ ಸ್ಟಾಪ್ ಮಾಡಿ. ನಮ್ಗೆ ಈ ಜೀವ ಇಂಪಾರ್ಟೆಂಟ್ ಅಲ್ಲ, ನಾವು ಆ ರಿಸ್ಕ್ ಯಾರು ತಗೊಳ್ಳೋದಿಲ್ಲ, ಮತ್ತೆ ಯಾವುದು ನಾರ್ಮ್ಸ್ WHOದಲ್ಲಿ ಹಂಗೆ ಹೇಳುವುದಿಲ್ಲ. ನಾವು ಜೀವ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲು ಏನಾಗಿತ್ತಂದ್ರೆ, ನಾನು ಸೋಮೇಶ್ವರದಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವರು ಒಂದು ನಾಯಿಯನ್ನು ನಮ್ಮ ಅಲ್ಲಿಯೊಬ್ಬರು ಮಾಸ್ಟಿದ್ರು, ಒಂದು ಸರಿ ನಾಯಿ ಅಂತ ಹೇಳಿಕ್ಕಾಗಲ್ಲ, ಅವರು ಸಮಾಜಮುಖಿ ಮನುಷ್ಯರು, ಬಹಳ ಪ್ರೀತಿ ನಾಯಿಗಳಂದರೆ. ರಾತ್ರಿ ಅದು ನಾಯಿ ಸತ್ತಿತ್ತಂತೆ, ಇವರು ಅದನ್ನು ಮಣ್ಣಿನಲ್ಲಿ ಹೂತಾಕಿದ್ದ ಅಷ್ಟೇ ಕೆಲಸ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ನಮ್ಮ ಅವರ ಪೈಕಿ ಎಲ್ಲ ನಮ್ಮ ನನ್ನ ಹತ್ರ ಬಂದರು, ನಾನಲ್ಲಿ ಡಾಕ್ಟ್ರಾಗಿದ್ದೆ, ಹೀಗೀಗೆ ಕೇಳಿದರು. ನಾನು ಇದು ಎಲ್ಲರೂ ಇಂಜೆಕ್ಷನ್ ತಗೊಳ್ಳಿ, ಯಾಕಂದ್ರೆ ನಮಗೆ ರಿಸ್ಕ್ ಬೇಡ, ಅದು ಎಂತ ಗೊತ್ತಿಲ್ಲ ಅಲ್ಲ ಮನೆಗೆ. ಎಲ್ಲರೂ ತಗೊಂಡ್ರು, ಇವರು ತಗೊಳ್ಳಿಲ್ಲ. ತಗೊಳ್ಳದೇ ಇದ್ದ ಮೇಲೆ ಅವರಿಗೆ ಏನಾಯಿತು, ರೇಬಿಸ್ ಸಿಂಪ್ಟಮ್ಸ್ ಆಯ್ತು, ತಿನ್ನೋದಿಲ್ಲ, ಭಾಳ ವೈಲೆಂಟ್ ಆಗಿಬಿಟ್ರು, ಚಿಕ್ಕ ಚಿಕ್ಕ ಮಕ್ಕಳು ಬೇರೆ. ಅದು ನೋಡಿ ನನಗೆ ರಿಯಲಿ ಇಟ್ ನನಗೊಂದು ಇಂಪ್ಯಾಕ್ಟ್ ಅನಿಸಿತ್ತು, ಎಷ್ಟು ಇಂಪಾರ್ಟೆಂಟ್ ಅಂತ. ಮತ್ತು ವೆನ್ಲಾಕಿಗೆ ಅಲ್ಲಿ ಸೇರಿಸಿದರು ಮಾಸ್ಟ್ರು ಅವರು. ಅಲ್ಲ ಹೇಳಿದ್ ನಾನು, ಹಾಂ ನೋಡಿ, ಸಣ್ಣ ಒಂದು ಅಜಾಗರೂಕತೆ ಅಂತಲ್ಲ, ಇದನ್ನು ಜ್ಞಾನದ ಕೊರತೆ ಅಂತ ಹೇಳ್ಬೋದಾ? ಹೇಗೆ ಜ್ಞಾನ ಅಂದರೆ ಓವರ್ ಕಾನ್ಫಿಡೆನ್ಸ್, ನಂಗೆ ಗೊತ್ತುಂಟು ಅಂತ ಹೇಳೋದು, ನಮಗೇನಾಗ್ಲಿಕ್ಕಿಲ್ಲ. ಆದರೆ ಮಕ್ಕಳು ಎಲ್ಲದೂ ನಾನು ಕೊಡಿಸಿದೆ, ಎಲ್ಲರೂ ಚೆನ್ನಾಗಿ ಬದುಕಿದ್ರು, ಬಟ್ ದೇ ಲಾಸ್ಟ್ ಟೈಮ್ ಅಲ್ಲ. ಸಾಮಾನ್ಯವಾಗಿ ಒಂದು ನಾಯಿ ಕಡಿತ ಆಗಬೇಕು ಅಂತಲೇ ಇಲ್ಲ, ನಾಯಿ ಪರಚಿದ್ರು ನಾವೇನಾದರೂ ಕ್ರಮ ಅನುಸರಿಸಬೇಕಾ? ಈಗ ನಾಯಿ ಮನುಷ್ಯರಿಗೆ ಒಂದು ಪರಚಿದ್ರು ಸಹ ಒಂದು TT ಏನಾದರೂ ಕೊಡಬೇಕಾಗತ್ತೆ, ಹೇಗೆ ಸರ್? TT ಕೊಡಬೇಕಾಗತ್ತೆ. ಮತ್ತೆ ಈಗ ನಿಮ್ಮ ನಾಯಿ, ಈಗ ನಮ್ಮನೆ, ಈಗ ನಾಯಿ ನಮಗೆ ಎಲ್ಲ ಇದು ಮಾಡುತ್ತೆ, ಕಚ್ಚುತ್ತೆ, ಅದಕ್ಕೆ ನಾನು ತಗೊಳ್ಳಲ್ಲ, ಯಾಕಂದ್ರೆ ನಂಗೆ ಗೊತ್ತುಂಟಲ್ಲ, ರೆಗ್ಯುಲರ್ ಆಗಿ ನಾನು ಕತ್ತಾ ಇದ್ದೇನೆ. ಪಕ್ಕದ ನಿಮ್ಮ ಹೊರಗೆ ಬಿಡುವ ನಾಯಿ ಆದರೆ ನಮ್ಗೆ ಪುನಃ ಈಗೇನು ರಿಸ್ಕ್ ನಾವು ಒಂದು ಬರುತ್ತೆ. ಹೌದೌದು, ಅದು ಕಾರಣ ಐ ವಿಲ್ ಟೆಲ್, ಒಂದು ಸ್ವಲ್ಪ ದಿವಸ ತಗೊಳ್ಳಿ, 2-3 ಇಂಜೆಕ್ಷನ್, 15 ದಿವಸ ಆಗುತ್ತಲ್ಲ. ಈಗ ರೇಬಿಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ, ಇನ್ನೊಂದು ಇಂಜೆಕ್ಷನ್ ಏನು ಇದೆ ಅಂತ ಹೇಳಿದರೆ, ಒಂದು ಡಿಸ್ಟೆಂಪರ್, ಪಾರ್ವೋ, ಗ್ಯಾಸ್ಟ್ರೋಎಂಟ್ರೈಟಿಸ್ ಇದೆಲ್ಲ ಬರ್ತದೆ. ಅಂದರೆ ಈಗ ರೇಬಿಸ್ ಅಲ್ಲದೆ ಸಾಮಾನ್ಯವಾಗಿ ಈ ಶ್ವಾನಗಳಲ್ಲಿ ಅಥವಾ ನಾಯಿಗಳಲ್ಲಿ ಕಂಡು ಬರುವಂತಹ ಸಾಮಾನ್ಯ ರೋಗಗಳು ಯಾವುವು? ಒಂದು ಡಿಸ್ಟೆಂಪರ್ ಅಂತ ಹೇಳ್ತೀವಿ, ಅದು ಕೂಡ ಈ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಒಂದು ವೈರಸ್, ಕೆನೈನ್ ಡಿಸ್ಟೆಂಪರ್ ಅಂತ. ಬಾಯಲ್ಲೆಲ್ಲ ನೀರು ಬರುತ್ತೆ ಅದಕ್ಕೆ, ಮತ್ತು ಹಣೆಯ ಹತ್ರ ಹೀಗೆ ಪಟಪಟ ಅಂತೇಳಿ ಅದರ ಮಸಲು ಟ್ವಿಚ್ಚಿಂಗ್ ಅಂತ ಕರಿತೀವಿ ನಾವು, ಹೀಗೆ ಟ್ವಿಚ್ ಆಗುತ್ತೆ, ಬಡ್ದಾಗೆ ಕಣ್ಣೆಲ್ಲ ಬಡಿಯುದು, ಹೀಗೀಗೆ ಪಕ್ಕನೆ ಈಗ ಈಗೀಗ ಆಗೋದು ರಪ್ಪೆ, ಮತ್ತೆ ಉಸಿರಾಟ ಜಾಸ್ತಿ ಆಗೋದು, ಮೂಗಲ್ಲೆಲ್ಲ ನೀರು ಬರುತ್ತೆ, ಬಾಯಲ್ಲೂ ಹೆಚ್ಚು ಮೂಗಲ್ಲಿ ನೀರು ಬರುತ್ತೆ, ಶ್ವಾಸಕೋಶವನ್ನು ಡ್ಯಾಮೇಜ್ ಮಾಡುತ್ತೆ, ಅದು ತುಂಬ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಮೂತ್ರ ಕೆಲವೊಮ್ಮೆ ಡಿಫ್ರೆಂಟ್ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ. ಸೊ ಇದೆಲ್ಲ ಸಿಂಪ್ಟಮ್, ಇದರಿಂದ ಏನು ಮನುಷ್ಯ ಸಾಯೋದಿಲ್ಲ, ಆದರೆ ಪ್ರಾಣಿಗಳು ಸಾಯ್ತವೆ. ಇದಕ್ಕೆ ನಾವು ಡಿಸ್ಟೆಂಪರ್ ಅದೆಲ್ಲ ಒಟ್ಟಿಗೆ ಒಂದು ವೈರ್ ಹೇಳಿದಲ್ಲ, 2 ಇಂಜೆಕ್ಷನ್ ಕೊಡೋದಂದ್ರೆ ಲಸಿಕೆ, ಇದು ಲಸಿಕೆ ಕೊಡೋದ್ರಿಂದ ಅದು ರೋಗ ಬರಲ್ಲ. ಓಹೋ, ಒಂದು ವೇಳೆ ಬಂದ್ರೆ ಉಳಿಯಲ್ಲ? ಅಲ್ಲ, ನೀವು ಲಸಿಕೆ ಕೊಡ್ತಾ ಇದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಉಳಿಯುವ ಚಾನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಹಾಗೆ ಅದಕ್ಕೆ ರಕ್ತ ಭೇದಿ ಅಂತ ಕರಿತೀವಿ, ಪಾರ್ವೋ ಕೇಳಿರ್ಬೋದು, ಕೊರೋನಾ ಕೂಡ ಉಂಟು ಪಾರ್ವೋ. ಪಾರ್ವೋದಲ್ಲಿ ಏನಾಗುತ್ತೆ, ಪಾರ್ವೋದಲ್ಲೂ ಹಾಗೆ ರಕ್ತ ಇದು ಭೇದಿ ಉಂಟಾಗೋದು, ಭೇದಿ ಉಂಟಾಗಿ ರಕ್ತ ಭೇದಿ ಉಂಟಾಗುತ್ತೆ ಕೆಲವೊಮ್ಮೆ. ನಾನು ಕೆಲವು ಕಡೆ ನೋಡಿದ್ದೆ, ಈ ಡಿಸ್ಟೆಂಪರ್ ಬಂದರೆ 1-2 ದಿವಸದಲ್ಲಿ ನಾಯಿ ಹೋಗ್ತದೆ. ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಅಂತಿದೆ, ಇಮ್ಯುನಿಟಿ ಜಾಸ್ತಿ ಇರುವ ನಾಯಿಗಳು ಬದುಕೊಳ್ತವೆ, ಇಲ್ಲ ಅಂತೇಳಿದರೆ ಅದು ರೋಗಕ್ಕೆ ಒಳಪಡುತ್ತೆ ಅಷ್ಟೇ. ಮತ್ತು ಪಾರ್ವೋ ಅಂತ ಹೇಳಿದೆ, ಆಗ ನಿಮ್ಗೆ ಅದು ರಕ್ತ ಭೇದಿ ಎಲ್ಲ ಉಂಟಾಗೋದು, ರಕ್ತ ಭೇದಿಯಲ್ಲೂ ಭಾಳ ಕಷ್ಟ, ಯಾಕಂದರೆ ಕಂಪ್ಲೀಟ್ ದೇಹದಲ್ಲಿ ನೀರಿನ ಅಂಶ ಹೋಗುತ್ತೆ, ಯಾಕಂದರೆ ದ ವೈರಸ್ ಅದೆಲ್ಲ ಡಿಸ್ಟ್ರಾಯ್ ಮಾಡುತ್ತೆ ಒಳಗಡೆ ಮೆಂಬ್ರೇನ್ಸ್, ಮ್ಯೂಕಸ್ ಮೆಂಬ್ರೇನ್ಸ್ ಇದೆಯಲ್ಲ ಇಂಟೆಸ್ಟೈನಲ್ಲೆಲ್ಲ ಇರುವಂಥದ್ದು, ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಗಾಯ ಆಗುತ್ತೆ, ಗಾಯ ಆದಾಗ ಬ್ಲೀಡಿಂಗ್ ಆಗುತ್ತೆ. ಹಿಂದಿನ ಟ್ರೀಟ್ಮೆಂಟ್ ಮಾಡಿ ರೆಗ್ಯುಲರ್ 1-8 ದಿವಸ ಆಗುತ್ತೆ ಕೆಲವು ನಾಯಿಗಳು, ಹಾಗೆ ಹೋಗ್ತವೆ ಟ್ರೀಟ್ಮೆಂಟ್. ಅದೇ ಇದು ರೆಗ್ಯುಲರ್ ಇಂಜೆಕ್ಷನ್ ಕೊಡೋದ್ರಿಂದ ವರ್ಷಕ್ಕೆ ತಡೆಗಟ್ಟಬಹುದು. ಬಂದರೂ ಅದು ಸಾಯುವ ಇಲ್ಲ, ಸಾಯುವ ಪ್ರಮಾಣ. ಈಗ ನಮ್ಮ ನಾಯಿಗೆ 13 ವರ್ಷ ಆಯಿತು, ಏನಿಲ್ಲ, ಅದು ಹತ್ರ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಪಾಯ್ಸನ್ ಏನೋ ತಿಂದು ಅದು ಬಿಡಿ ಇನ್ನೊಂದು ಲೆವೆಲ್, ಅದು ಬಾಯಲ್ಲಿ ನೀರು ಬರುತ್ತೆ, ನಡ್ಕ ಉಂಟು, ಹಾಗೆ ಎಷ್ಟೋ ಕಾಯಿಲೆಗಳಿಗೆ ಅದೇ ಥರ ಪ್ಯಾರಲ್ ಸಿಂಪ್ಟಮ್ಸ್ ಇರುತ್ತೆ. ನಾವು ಡಯಾಗ್ನೋಸ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಮಾಡಿ. ಇತ್ತೀಚೆಗೆ ಶ್ವಾನಗಳಲ್ಲಿ ಮೆದುಳು ಜ್ವರ ಒಂದು ಸಾಮಾನ್ಯವಾಗಿ ನಾಯಿಗೆ ಹಾರ್ಮ್ಫುಲ್, ಮನುಷ್ಯರಿಗೆ ಅಲ್ಲಿ ಹಬ್ಬಲ್ಲ, ಏನು ಹೆದರ್ಬೇಕಾಗೇನಿಲ್ಲ ಅಷ್ಟೇ. ಅದೆರಡು ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ನಾಯಿಯ ಆಯುಷ್ಯ ಎಷ್ಟು ವರ್ಷ? ಆಯುಷ್ಯ ಚಿಕ್ಕ ಬ್ರೀಡ್ಸಲ್ಲಿ ಕೆಲವು, ಈಗ ನೋಡಿ ನಾವು ಒಂದು 20 ವರ್ಷ ಇದ್ದು 25 ವರ್ಷದ್ದು ನಾಯಿಗೂ ಹೋಗ್ತೇವೆ. ಚಿಕ್ಕ ನಾಯಿ ಪೊಮೇರಿಯನ್ ಎಲ್ಲ ಕೆಲವು ಅಷ್ಟು ವರ್ಷ ಬದುಕುತ್ತೆ. ಹೆಚ್ಚಾಗಿ 10 ದೊಡ್ಡ ನಾಯಿಗಳೆಲ್ಲ 10 to 15 ವರ್ಷದವರೆಗೆ ಬದುಕುತ್ತೆ ನಾಯಿಗಳು. ಮತ್ತು ನೀವು ಪ್ರೀತಿಯನ್ನು ಕೊಟ್ಟಷ್ಟು ಅದು ನಿಮ್ಮೊಟ್ಟಿಗೆ ಅದು ಬಯಸುತ್ತೆ. ಈಗ ನಮ್ಮ ನಾಯಿ 13 ವರ್ಷ ಆಯಿತು, ಎಲ್ಲ ನಾನು ಎಲ್ಲ ಅದನ್ನು ಮಕ್ಕಳ ಥರ ನಾವು ನೋಡ್ತೀವಿ. ಆದ ಕಾರಣ ಅದಕ್ಕೆ ಎಫೆಕ್ಷನ್, ಬಾಂಡೇಜ್ ಜಾಸ್ತಿ ಇರುತ್ತೆ, ಅಂದರೆ ಸಿಪ್ರಿಕೇಶನ್ ಇರುತ್ತೆ. ನೀವು ಅದು ಕೂಡ ಇಂಪಾರ್ಟೆಂಟ್, ರೀತಿ ಕೊಟ್ಟಷ್ಟು ಸ್ವಲ್ಪ ಅದು ಸ್ಪ್ಯಾನ್ ಅಲ್ಲಿ ಹೆಚ್ಚಲ್ಲ, 15 ವರ್ಷ. ಈಗ ಅಲ್ಸೇಷನ್ ಆಗಲಿ, ಜರ್ಮನ್ ಶೆಪರ್ಡ್ ಅಂಥದ್ದೆಲ್ಲ ನಾಯಿ, ಮತ್ತು ನಮ್ಮ ಡೋಬರ್ಮ್ಯಾನ್, ಲ್ಯಾಬ್ರಡಾರ್, ಪೊಲೀಸ್ ನಾಯಿಗಳೆಲ್ಲ. ಸೊ ಹೆಚ್ಚಾಗಿ ಅಷ್ಟೇ 15 ವರ್ಷ. ಬಟ್ ನಮ್ಮ ಭಾರತದ ತಳಿ ಎಷ್ಟು ವರ್ಷ ಸಾಮಾನ್ಯವಾಗಿ ಅದರ ಆಯುಷ್ಯ? 18 ವರ್ಷ ಎಲ್ಲ ಬದುಕುತ್ತೆ. ಇಂಡಿಯ ಲೋಕಲ್ ಬ್ರೀಡ್ಸ್ ಇದೆಯಲ್ಲ, 18-20 ಕೆಲವೊಮ್ಮೆ 18 ವರ್ಷ ಮ್ಯಾಕ್ಸಿಮಮ್ ಹೇಳ್ಬೋದು. ನಾವು ಇಲ್ಲಿ ಕಂಡುಬರುವಂಥದ್ದು ಪ್ರಮುಖವಾಗಿ ನಾಯಿಗಳನ್ನು ಸ್ವಲ್ಪ ವಯಸ್ಸಾದ ಕೂಡಲೇ ಬೀದಿಗೆ ಬಿಟ್ಟು ಬಿಡ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ನೋಡಿ, ಈಗ ನಾನು ಹೇಳುವುದೇನಂತ ಹೇಳಿದರೆ, ನಾವು ಕೂಡ ಹಾಗೆ ಈ ಪ್ರಪಂಚಕ್ಕೆ ಬರೋದಂತ ಹೇಳಿದರೆ ಜವಾಬ್ದಾರಿ ಇದ್ದ ಜವಾಬ್ದಾರಿ ಇದೆಯಲ್ಲ. ನಿಮ್ಮ ನಾಯಿಯನ್ನು 8 ವರ್ಷ ನಿಮ್ಮನ್ನು ನೋಡ್ಕೊಂಡಿತ್ತದು, ಸಡನ್ ಅದಕ್ಕೇನು ಕಣ್ಣು ಕಾಣಲ್ಲ ಅಂತೇಳಿ ಹೊರಗೆ ಬಿಡಬೇಡಿ, ಮನೆಯಲ್ಲೇ ಸಾಕಿ. ಕಣ್ಣು ಕಾಣೋದಿಲ್ಲ, ಕೆಲವು ನಾಯಿಗಳು ಕಣ್ಣು ಕಾಣಲ್ಲ, ಹೋಗಿ ಡ್ಯಾಶ್ ಹೊಡೆಯುತ್ತೆ, ಪುನಃ ಅವರು ಈಚೆ ಮಾಡ್ತಾರೆ. ಹಾಗೆ ಅದನ್ನು ಚಂದ ಮಾಡಿ ಆರೈಕೆ ಮಾಡಿ, ಅದು ಜೀವ ಇರುವವರೆಗೆ ನಾನು ಎಣಿಸೋದು ಅದರ ಆರೈಕೆಯು ನಮ್ಮ ಜವಾಬ್ದಾರಿ. ಅದಕ್ಕೇನೋ ಒಂದು 10 ಮರಿ ಹಾಕಿದ ಕೂಡಲೇ ರಸ್ತೆಗೆ ಬಿಡೋದಲ್ಲ, ಆ ಮರಿಗಳು ಜವಾಬ್ದಾರಿ ತಗೊಳ್ಳಿ. ರಸ್ತೆಗೆ ಹಾಕಿಬಿಡೋದು, ಇನ್ನೊಬ್ಬರಿಗೆ ಉಪದ್ರವ ಕೊಡೋದು ಇಲ್ಲ. ಅದಕ್ಕೆ ಸಂತಾನ ಚಿಕಿತ್ಸೆ ಮಾಡಿಸಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ, ಎಲ್ಲ ಎಚ್ಚೆತ್ಕೊಳ್ಳಿ ಅಲ್ವಾ. ಆಗ ಏನಾಗುತ್ತೆ, ಒಂದು ನೇಚರ್ನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸಾಮಾನ್ಯವಾಗಿ ಈಗಿನ ಒಂದು ಜನರ ಪ್ಯಾಷನ್ ಅಂತ ಹೇಳ್ಬೋದು, ಎಲ್ಲ ತಳಿಗಳ ನಾಯಿ ಅದಕ್ಕೆ ಹೋಗ್ತಾರೆ. ಬೀದಿ ನಾಯಿಗಳು ಅಂದರೆ ಒಂದು ಅಸಡ್ಡೆ, ಅಲಕ್ಷ್ಯ ಅಂತ ಹೇಳ್ಬೋದು. ಪಶುವೈದ್ಯರಾಗಿದ್ದು ನೀವು ಒಂದು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳೋದು, ಪ್ರತಿಯೊಬ್ಬರೂ ಒಂದು ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡಿ ಅದಕ್ಕೊಂದು ಬಾಳು ಕೊಡಿ, ಅದು ಖುಷಿಯಿಂದ ಇರುತ್ತೆ. ಹೊರಗಡೆ ಹೋಗಿ ಎಷ್ಟೋ ಮರಿ ಹಾಕೋದಕ್ಕಿಂತ ಮನೆಯಲ್ಲೇ ಒಂದು ಅದರ ಪ್ರೀತಿ, ಅದಕ್ಕೆ ಪ್ರೀತಿ ಕೊಟ್ಟು ನಾವು ಪ್ರೀತಿಯಿಂದ ಸಂತೋಷದಿಂದ ಇರಲಿಕ್ಕೆ, ಸಹಬಾಳ್ವೆಯಿಂದ ಇರಲಿಕ್ಕೆ ಕಲಿಯೋಣ ಅಂತ ನನ್ನ ಒಂದು ಇಂಟೆನ್ಷನ್, ಭಾವನೆ. ಶ್ವಾನ ಎಂದರೆ ನಿಷ್ಠೆ, ಎಚ್ಚರಿಕೆ, ರಕ್ಷಣೆಯ ಸಂಕೇತ. ಶ್ವಾನ ಎಂಬುದು ಕೇವಲ ಪ್ರಾಣಿ ಅಲ್ಲ, ಗುಣಪ್ರಭೇದದಿಂದ ನಾವು ಬೇರೆ ಆಗ್ತೇವೆ ಬಿಟ್ಟರೆ, ಶರೀರ ಬೇರೆ ಅಲ್ಲ, ಅದೊಂದು ನಮ್ಮ ಈ ಜೀವನದ ಒಂದು ಪ್ರಕೃತಿಯ ಒಂದು ಅಂಗ. ಇನ್ನೊಂದು ಸಂಸ್ಕೃತ ಶ್ಲೋಕವೊಂದು ಹೇಳಿ ನಾನು ಮುಗಿಸ್ತೇನೆ. ಕಾಕಾ ಚೇಷ್ಟ ಬಾಕೋ ಧ್ಯಾನಂ ಶ್ವಾನಾನಿದ್ರಾ ಅಲ್ಪಾಹಾರಿ ನಿತ್ಯಭಾಷಿ ಚೈವ ವಿದ್ಯಾರ್ಥಿನಾನ ಪಂಚ ಲಕ್ಷಣಂ. ಈ 5 ಲಕ್ಷಣ ನಾವೆಲ್ಲ ಈ ಪ್ರಪಂಚಕ್ಕೆ ಬಂದು ವಿ ಆರ್ ನೋಥಿಂಗ್ ಬಟ್ ಸ್ಟೂಡೆಂಟ್ಸ್. ಒಂದು ರೀತಿಯಲ್ಲಿ ನೋಡಿದರೆ, ಹೌ ಎ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಎಫರ್ಟ್ ಲೈಕ್ ಎ ಕ್ರೋ, ಫೋಕಸ್ ಲೈಕ್ ಎ ಕ್ರೇನ್, ಸ್ಲೀಪ್ ಆಫ್ ದ ಡಾಗ್, ಈಟ್ ಲಿಟಲ್ ಸ್ಪೀಕ್ ಲಿಟಲ್ ಬಿಕಾಸ್ ವೆನ್ ಎ ಡಾಗ್ ಸ್ಲೀಪ್ಸ್ ಇಟ್ ಈಸ್ ಆಲ್ಸೋ ಅಲರ್ಟ್. ಇಷ್ಟು ಹೇಳಿ ನಾನು, ಈ ಪ್ರಪಂಚ ಎಲ್ಲ ಕ್ರಿಯೇಚರ್ಸ್ ಎಲ್ಲ ಪ್ರಾಣಿಗಳಿಗೂ ಒಂದು ವಾಸಸ್ಥಾನ, ನಮ್ಮೆಲ್ಲರ ತಾಯಿ ಆ ಜಗನ್ಮಾತೆ, ಎಲ್ಲರೂ ಒಂದೇ ಅಂತ ಹೇಳುವಂಥ ಭಾವನೆ ಜನರಲ್ಲಿ ಅದು ಉಂಟಾಗಬೇಕು. ಆಗ ಒಂದು ಅರ್ಥ ಬರುತ್ತೆ ನಮ್ಮ ಜೀವನಕ್ಕೂ ಕೂಡ, ಅರ್ಥ ಬರುತ್ತೆ, ಅದಕ್ಕೂ ಸಂತೋಷ. ನಾಯಿ ಸಾಕು ಪ್ರಾಣಿ ಮಾತ್ರವಲ್ಲ, ನಿಯತ್ತಿನ ಪ್ರಾಣಿ ಸಹ. ಅದನ್ನು ಸಾಕಲು ಏನೆಲ್ಲ ಕ್ರಮ ಅನುಸರಿಸಬೇಕು, ಯಾವೆಲ್ಲ ಲಸಿಕೆಗಳನ್ನು ಯಾವ ಸಮಯದಲ್ಲಿ ಕೊಡಬೇಕು ಹಾಗೂ ಅದರ ಆಹಾರ ಕ್ರಮಗಳು ಎಲ್ಲವನ್ನು ನಮ್ಮ ಜೊತೆ ಇದುವರೆಗೆ ಹಂಚಿಕೊಂಡವರು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಅವರು. ಬಹಳಷ್ಟು ಮಾಹಿತಿಗಳನ್ನು ನಮಗೆ ಹಾಗೂ ನಮ್ಮ ಶ್ರೋತೃ ಮಿತ್ರರಿಗೆ ಹಂಚಿಕೊಂಡ್ರೆ, ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ ಕೂಡ. ರೈತ ಮಿತ್ರರೇ, ಡಾಕ್ಟರ್ ಗುರುಮೂರ್ತಿ ಇವರಿಗೆ ಕರೆ ಮಾಡಬೇಕಿದ್ದಲ್ಲಿ ಇವರ ಸಂಪರ್ಕ ಸಂಖ್ಯೆ ಹೀಗಿದೆ: 9845666743. ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ: 9845666743. ಸರಿ ರೈತ ಮಿತ್ರರೇ, ಮುಂದಿನ ಸೋಮವಾರ ಪಶುವೈದ್ಯರೊಂದಿಗೆ ಸಂದರ್ಶನ ಮಾಲಿಕೆಯಲ್ಲಿ ಮತ್ತೊಬ್ಬ ಪಶುವೈದ್ಯರೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಶ್ವಾನ ಸಾಕಣೆ ವಿಷಯದ ಕುರಿತು ನಿವೃತ್ತ ಪಶುವೈದ್ಯರಾದ ಡಾಕ್ಟರ್ ಗುರುಮೂರ್ತಿ ಎ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ಕೃಷಿ ಮಾಹಿತಿ ಈಗ ಕೇಳೋಣ. ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥ